ರೈತ ಬಂಧುವರೇ, ಈಗ ಕೃಷಿ ಮೇಳ 2022 ದೈನಿದನ ವರದಿ. ನಾನು ಡಾಕ್ಟರ್ ಬಸವರಾಜ ಏನ್ಗಿ, ಕೃಷಿ ವಿಶ್ವವಿದ್ಯಾಲಯದ ಧಾರವಾಡದಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಕಳೆದ ಒಂದು ದಶಕದಿಂದ. ವಿಶೇಷವಾಗಿ ಕಳೆದ 2 ವರ್ಷದಲ್ಲಿ COVID-19 ಮಹಾಮಾರಿಯಿಂದ ನಾವು ಕೃಷಿ ಮೇಳವನ್ನು ಆಯೋಜಿಸುತ್ತಿಲ್ಲ. ಆದರೆ ಈ ವರ್ಷ ನಮಗೆ ಅವಕಾಶ ಸಿಕ್ಕಿದೆ. ನಮ್ದೇನು ಉತ್ತರ ಕರ್ನಾಟಕದ ಬೃಹತ್ ರೈತರ ಜಾತ್ರೆ ಕೃಷಿ ಮೇಳ ಅಂತ ನಾವು ಏನು ಹೇಳ್ತೇವಲ್ಲ, ಅದರ 2ನೇ ದಿನ ಇಂದು ನಾವು ಅದಕ್ಕೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯ ಘನಮಂತ್ರಿಗಳಾದ ಶ್ರೀಯುತ ಬಿಸಿ ಪಾಟೀಲ್ ಅವರಿಂದ ಅದಕ್ಕೆ ಚಾಲನೆ ಕೊಟ್ಟಿವಿ. ಮಂತ್ರಿಗಳು ತಮ್ಮ ಉದ್ಘಾಟನೆ ಭಾಷೆಯಲ್ಲಿ ರೈತರಿಗೆ ಮಾರ್ಮಿಕವಾಗಿ ಕರೆ ಕೊಟ್ಟರು. ವಿಶೇಷವಾಗಿ ಇಂಧನ ವೆಚ್ಚದ ಒಂದು ಯೋಜನೆಯನ್ನು ಅನೌನ್ಸ್ ಮಾಡಿದ್ರು. ಏನ್ಪಾ ಅಂತಂತಂದ್ರೆ, ಎಷ್ಟೋ ಜನದ ಯಂತ್ರೋಪಕರಣ ಇರಲಿಕ್ಕಿಲ್ಲ, ಬಟ್ ಅವರು ಪ್ರತಿ ಎಕರೆಗೆ 1,000 ರಿಂದ 1,500 ನಾವು ಖರ್ಚು ಮಾಡ್ತಿರ್ತೇವೆ ಅಂತ ಒಂದು ಅಭಿಪ್ರಾಯವನ್ನು ಪರಿಗಣಿಸಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರ ಅಭಿಪ್ರಾಯದಂತೆ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯದಲ್ಲಿರುವ ಎಲ್ಲ ರೈತರಿಗೆ 1-5 ಎಕರೆ ಇದ್ದವರಂತವರಿಗೆ 1,750 ರೂಪಾಯಿಗಳ ಇಂಧನ ಸಹಾಯಧನವನ್ನು ಘೋಷಿಸಿದ್ರು. ಜೊತೆಗೆ ದ್ವಿತೀಯ ಕೃಷಿಗೆ ಮಹತ್ವ ಕೊಟ್ಟರು. ಯಾಕಂತಂತಂದ್ರೆ ಭಾರತದ ದೇಶದ ಗಣ ಪ್ರಧಾನಮಂತ್ರಿಗಳ ಮುಖ್ಯ ಧ್ಯೇಯ ಏನ್ಪಾ ಅಂತಂದ್ರೆ, ಈ ಒಂದು 5 ವರ್ಷದ ಗಣ ಸರ್ಕಾರದಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ದಿಸೆಯಲ್ಲಿ ಕರ್ನಾಟಕ ಸರ್ಕಾರವು ದಾಪುಗಾಲು ಇಟ್ಟಿದೆ ಅಂತ ಹೇಳಿ ರೇಷ್ಮೆ ಕೃಷಿ ಮಹಿಳೆಯ ಒಂದು ಯಶೋಗಾಥೆಯನ್ನು ಹೇಳಿದರು. ಜೊತೆಗೆ ನಮ್ಮ ಶಿರ್ಸಿಯ ಮಧುಕೇಶ್ವರ ಹೆಗಡೆಯವರ ಏನ್ಪಾ ಅಂತಂತಂದ್ರೆ, ಈಗ ಅತಿವೃಷ್ಟಿ ಅನಾವೃಷ್ಟಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ, ವಿಶೇಷವಾಗಿ ಈ ವರ್ಷ ನಾವು ಎಲ್ಲ ಬಹುತೇಕ ಕಡೆ ಅತಿವೃಷ್ಟಿಯನ್ನು ನೋಡ್ತಾ ಇದೀವಿ. ಈ ಅತಿವೃಷ್ಟಿ ಸಂದರ್ಭದಲ್ಲಿ ಬೆಳೆ ಹಾನಿ ಬಹಳವಾಗಿದೆ. ಇಂಥ ಸಂದರ್ಭದಲ್ಲಿ ಅದರಿಂದ ಆದಾಯ ಬರುವ ಕುಂಠಿತಗೊಂಡ್ರು ದ್ವಿತೀಯ ಕೃಷಿಯಾದ ರೇಷ್ಮೆ ಇರಬಹುದು, ಕುರಿ ಸಾಕಾಣಿಕೆ ಇರಬಹುದು, ಗೋಟು ಸಾಕಾಣಿಕೆ ಇರಬಹುದು, ಜೊತೆಗೆ ಜೇನು ಸಾಕಾಣಿಕೆಯಿಂದನೂ ನಾವು ಆದಾಯವನ್ನು ಪಡೆದುಕೊಂಡು ನಮ್ಮ ಆರ್ಥಿಕ ಸಬಲತೆಯನ್ನು ಸುಸ್ಥಿರ ಕಡೆ ಒಯ್ಯಬಹುದಪ್ಪ ಅಂತ ಮಾರ್ಮಿಕವಾಗಿ ನಮ್ಮ ರೈತರಿಗೆ ಕೈಕೊಟ್ರು. ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಆರ್ ಬಸವರಾಜಪ್ಪನವರು ರೈತರಿಗೆ ಸದಾ ನಿಮ್ಮ ಜೊತೆಯಲ್ಲಿರುವುದಾಗಿಯೂ ಮತ್ತು ಕೃಷಿ ತಾಂತ್ರಿಕತೆಗಳನ್ನು ನಮ್ಮ ಒದಗಿಸುವುದು ನಮ್ಮದು ಮುಖ್ಯ ಧ್ಯೇಯ. ವಿಶೇಷವಾಗಿ ಹೊಸ ಹೊಸ ತಳಿಗಳನ್ನು, ಹೊಸ ಹೊಸ ತಂತ್ರಜ್ಞಾನಗಳನ್ನು ನಾವು ರೈತರನ್ನು ಮುಟ್ಟಿಸ್ತೀವಿ. ಆ ತಂತ್ರಜ್ಞಾನಗಳು ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರು ಇಲಾಖೆ ಮತ್ತು ಇತರ ಇಲಾಖೆಗಳಿಂದ ತಮಗೆ ತಲುಪುತ್ತವೆ ಅಂತ ರೈತ ಬಾಂಧವರಿಗೆ ಕರೆ ಕೊಟ್ಟರು. ಜೊತೆಗೆ ಇನ್ನೂ ಒಂದು ಏನ್ಪಾ ಅಂತಂತಂದ್ರೆ, ಇವರೆಲ್ಲರ ಭಾಷಣದ ಒಂದು ಸಮ್ಮಿಶ್ರವಾದ ಒಂದು ವಿಚಾರ ಏನ್ಪಾ ಅಂದ್ರೆ, ವಿಜ್ಞಾನಿಯಂತೆ ವಿಚಾರ ಮಾಡಬೇಕು ನಮ್ಮ ರೈತರು, ವ್ಯಾಪಾರಿಯಂತೆ ವ್ಯವಹಾರ ಮಾಡಬೇಕು. ವಿಜ್ಞಾನಿಯಂತೆ ವಿಚಾರ ಏನ್ಪಾ ಅಂತಂತಂದ್ರೆ, ನನ್ನ ಪ್ರಕಾರ ಸರ್ವಶ್ರೇಷ್ಠವಾದಂತಹ ಬೀಜ ಏನ್ಪಾ ಅಂದ್ರೆ, ತಮ್ಮ ಹೊಲದಲ್ಲಿ ತಮ್ಮ ಕಣ್ಮುಂದೆ ಬೆಳೆದಂತ ಬೆಳೆಯಿಂದ ಪಡೆದ ಬೀಜ ಸರ್ವಶ್ರೇಷ್ಠವಾದಂತಹ ಬೀಜ. ಇದು ವಿಜ್ಞಾನಿಯಂತೆ ವಿಚಾರ. ಇನ್ನು ವ್ಯಾಪಾರಿಯಂತೆ ವ್ಯವಹಾರ ಅಂದ್ರೆ, ಹೊಲದಲ್ಲಿ ಜಗದ ಮೇಲೆ ಮಾರುವಂತ ಬಹುತೇಕ ರೈತರು ಇದ್ದಾರೆ. ಇವತ್ತು ಏನಾಗ್ತಾ ಇದೆ ಅಂದ್ರೆ, ಬೀಜ ಮಾರುಕಟ್ಟೆಯಿಂದ ಸೀದಾ ಹೊಲಕ್ಕೆ ಹೋಗಿ ಹೊಲದಿಂದ ಮಾಲು ಮಾರುಕಟ್ಟೆ ಹೊಂಟಿದೆ, ಮನೆಗೆ ಬರ್ತಾ ಇಲ್ಲ. ಇದರಿಂದ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಳ್ಳುತ್ತದೆ. ಹಿಂದೆ ನಮ್ಮ ಹಿರಿಯರಿದ್ದಾಗ ಮನೆಗೆ ಮಾಲು ಬಂದು ಮನೆಯಿಂದ ಪ್ರತಿ ವಾರ ಸಂತೆ ದಿನ ಮಾರುಕಟ್ಟೆಗೆ ಹೋಗಿ ಪ್ರತಿ ಸಂತೆ ದಿನ ಒಂದು ವಾರ 200 ರೂಪಾಯಿ, ಒಂದಿನ 300 ರೂಪಾಯಿ ಹತ್ತುವುದರಿಂದ ಹೆಚ್ಚು ಕಡಿಮೆ ಒಂದು ದರ ಇರ್ತಿತ್ತು. ಕುಟುಂಬಗಳು ಸುಸ್ಥಿರವಿದ್ದವು. ಯಾವುದೇ ಏನ್ಪಾ ಅಂದ್ರೆ ಆತ್ಮಹತ್ಯೆ ಪ್ರಕರಣಗಳು, ಆಮೇಲೆ ಕೃಷಿಯಿಂದ ಹಾನಿಯಾದ ಪ್ರಕರಣಗಳು ಇದ್ದಿದ್ದಿಲ್ಲ. ಈ ದಿಸೆಯಲ್ಲಿ ರೈತರು ವಿಜ್ಞಾನಿತ ವಿಚಾರ ಮಾಡ್ರಿ, ವ್ಯಾಪಾರಿತ ವ್ಯವಹಾರ ಮಾಡ್ರಿ ಅಂತ ಇವತ್ತಿನ ಒಂದು ಕಾರ್ಯಕ್ರಮ ಸಾರಾಂಶ. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಕೆಲವೊಂದು ಕೃಷಿ ಗೋಷ್ಠಿಗಳು ಆಯೋಜಿಸಿದ್ದೇವೆ ನಾವು ಇವತ್ತು. ಅವುಗಳಲ್ಲಿ ವಿಶೇಷವಾಗಿ ರೈತರಿಂದ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವ ದೃಷ್ಟಿಯಲ್ಲಿ ಸಾಧನೆಗೈದ ರೈತರ ಸಾಧನೆಗಳನ್ನು ರೈತರಿಗೆ ಇವತ್ತು ನಾವು ಪರಿಚಯಿಸಿದ್ದೇವೆ. ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ. ಏರ್ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇದೀಗ ನಡೆಯುತ್ತಿರುವುದು ಏರ್ನೆಕ್ಸ್ಟ್ ಸರಣಿಯ ನೆಕ್ಸ್ಟ್ ಹಂತ. ಈ ಸಂಚಿಕೆಯನ್ನು ಪ್ರಸ್ತುತಪಡಿಸಲಿದ್ದಾರೆ ಮೂಡುಬಿದ್ರೆಯ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿ